ಇನ್ನೊಂದು ಶೋಭನ್ ಬಾಬು ಅವರೇ, ಇತ್ತೀಚೆಗೆ ಹೊಸದೊಂದು ಪರಿಕಲ್ಪನೆ ಇದೆ, ಎಫ್ ಪಿ ಒ ಅಂದ್ರೆ ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅಂತ ಹೇಳಿ, ಆ ಮೂಲಕವಾಗಿ ರೈತ ಒಕ್ಕೂಟಗಳನ್ನು ಮಾಡಿಕೊಂಡ್ರೆ ಮಾರುಕಟ್ಟೆ ಮಾಡ್ಲಿಕ್ಕೆ ಏನಾರು ಸಾಧ್ಯ ಇದೆಯಾ, ಒಳ್ಳೆ ಧಾರಣೆಗಳನ್ನ ಪಡಿಲಿಕ್ಕೆ ಸಾಧ್ಯ ಇದೆಯಾ? ಸರ್, ಇದೇ ತೆಂಗು ಮಂಡಳಿಯವರು ಈ ಎಫ್ ಪಿ ಒಗಳನ್ನ, ಯಾಕಂದ್ರೆ ನಮ್ಮಲ್ಲಿ ತೆಂಗು ಪ್ರಮುಖವಾದ ಬೆಳೆ ಕಡೂರು ತಾಲೂಕು, ತೆಂಗು ಮಂಡಳಿಯವರು ಮತ್ತೆ ತೋಟಗಾರಿಕೆ ಇಲಾಖೆಯವರು ಹೇಳಿದರೆ ಅದೇನಾಗಿದೆ, ತಿಪಟೂರು ತಾಲೂಕಿಗೆ ಮಾತ್ರ ಸೀಮಿತ ಆಗ್ಬಿಟ್ಟಿದೆ ಈ ಎಫ್ ಪಿ ಒ ಮಾಡಬೇಕು ಸರ್ಕಾರ. ಇಲ್ಲೂ ಸಹ ಎಲ್ಲಾ ಒಂದು ತಾಲೂಕುಗಳಲ್ಲಿ ಯಾವ್ಯಾವ ಬೆಳೆ ಮಾಡ್ತಾ ಅದು ಫಾರ್ಮರ್ ಪ್ರೊಡ್ಯೂಸ್ ಗ್ರೂಪ್ಗಳನ್ನ ಮಾಡಬೇಕು ಸರ್, ಮಾಡೋದ್ರಿಂದ ಅನುಕೂಲ ಇದೆ. ಆಮೇಲೆ ಇನ್ನೊಂದು ಸರ್, ಈ ತರದ ಒಕ್ಕೂಟಗಳು ಮತ್ತೆ ಈ ಗ್ರೂಪ್ ಮಾಡ್ಬೇಕಾದ್ರೆ ಪ್ರಾಮಾಣಿಕತೆ ಇಲ್ಲದೆ ಹೋದ್ರೆ ಈ ತರ ಗ್ರೂಪ್ ಮತ್ತೆ ಇದೆಲ್ಲ ಬಹಳ ದಿವಸ ಉಳಿಯೋದಿಲ್ಲ, ಇದು ಸರ್ಕಾರದ ಒಂದು ಯೋಜನೆಯಾಗಿ ಹೋಗ್ತದೆ. ಯಾಕೆಂದ್ರೆ ನೀವು ಆ ರೀತಿ ಒಂದು ಗ್ರೂಪ್ ಮಾಡಿದ್ಮೇಲೆ ಅದು ಸಂಪೂರ್ಣ ಹಣಕಾಸಿನ ನಿರ್ವಹಣೆ ನಾವೇ ಮಾಡ್ಬೇಕಾಗ್ತದೆ, ಸರ್ಕಾರದ ಯಾರೇ ಅಧಿಕಾರಿಗಳು ಬರಲ್ಲ. ಹಾಗೆ ಅದನ್ನ ಮಾಡ್ಬೇಕು ಅಂದ್ರೆ ನಾವು ಪ್ರಾಮಾಣಿಕ, ರೈತರು ಪ್ರಾಮಾಣಿಕರಾಗಿರ್ಬೇಕು, ಮತ್ತೆ ನಾವು ಅದನ್ನ ನಮ್ಮ ಸಂಸ್ಥೆ ನಮಗೆ ಅದರಿಂದ ಅನುಕೂಲ ಇದೆ ಅನ್ನೋ ಒಂದು ದೃಷ್ಟಿಯಿಂದ ರೈತರು ಅದರಲ್ಲಿ ಭಾಗವಹಿಸಬೇಕು. ಹಾಗಾಗಿ ಆ ಒಂದು ಭಾವನೆ ನಮ್ಮ ರೈತರಲ್ಲಿ ಇದ್ರೆ ಖಂಡಿತ ಈ ಎಫ್ ಪಿ ಒಗಳಿಂದ ಅನುಕೂಲ ಇದೆ. ಒಳ್ಳೇದು ಶೋಭನ್ ಬಾಬು ಅವರೇ, ಒಟ್ಟಾರೆಯಾಗಿ ಇವತ್ತಿನ ಈ ಕೃಷಿ ಸಮಸ್ಯೆ ಮತ್ತೆ ನಿಮ್ಮ ಕೃಷಿಯ ಅನುಭವ, ಅದರಲ್ಲೂ ವಿಶೇಷವಾಗಿ ಸಾವಯವ ಪದ್ಧತಿಯಲ್ಲಿ ತಾವು ಕೃಷಿಯನ್ನು ಮಾಡ್ತಾ ಇದ್ದೀರಿ, ಎಂ ಎ ಪದವೀಧರರು ಅರ್ಥಶಾಸ್ತ್ರದಲ್ಲಿ, ಯಾವುದೇ ಉದ್ಯೋಗವನ್ನು ಅರಸಿ ಹೋಗದೇನೆ ಪುನಃ ಕೃಷಿಗೆ ಬಂದ್ಬಿಟ್ರಿ, ನೀವು ಸಹ ಯುವಕರಿಗೆ ಮಾದರಿಯಾಗಿದ್ದೀರಿ. ಈ ಎಲ್ಲ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಇದುವರೆಗೆ ಆಹಾರ ಮತ್ತು ದ್ವಿದಳ ಧಾನ್ಯ ಬೆಳೆ ಅನುಭವ ಕುರಿತು ಕಡೂರು ತಾಲೂಕು ಬಿದರೆಯ ಬಿಎಲ್ ಶೋಭನ್ ಬಾಬು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಎನ್ ಸುಬ್ರಹ್ಮಣ್ಯ. ಈಗ ಕೃಷಿ ಮಾಹಿತಿ. ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರ. ನಾನು ಹಾಜಿರಾ ಖಾನಂ, ಹಿರಿಯೂರು ತೋಟಗಾರಿಕೆ ಮಹಾವಿದ್ಯಾನಿಲಯ ಹಿರಿಯೂರು. ಇಲ್ಲಿ ನಾನು ಬೆಳೆ ಕ್ರಿಯಾಶಾಸ್ತ್ರ ಸಹಾಯಕ ಉಪನ್ಯಾಸಕಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಇವತ್ತಿನ ನನ್ನ ವಿಷಯ ಕಡಿಮೆ ಖರ್ಚು ಹೆಚ್ಚು ಲಾಭ ಗಳಿಸುವ ಬೆಳೆಗಳಲ್ಲಿ ಒಂದು ಆದ ಹಲಸು. ಇದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹಲಸು ಅನೇಕ ವಿಧದಲ್ಲಿ ಉಪಯುಕ್ತ ಬೆಳೆ. ಇದರ ಬೇಸಾಯ ಕಡಿಮೆ ಖರ್ಚಿನಿಂದ ಕೂಡಿದ್ದು ಹೆಚ್ಚು ಲಾಭ ತರುವ ಬೆಳೆಯಾಗಿದೆ. ಇದರ ಉಪಯೋಗಗಳೆಂದರೆ ತೋಳೆಗಳನ್ನು ನೇರವಾಗಿ ತಿನ್ನಲು ಬಳಸಬಹುದು. ಅದರ ಜೊತೆಗೆ ತೋಳೆಗಳಿಂದ ಹಪ್ಪಳ, ಚಿಪ್ಸ್, ಜಾಮ್, ಜೆಲ್ಲಿ ಈ ರೀತಿ ಅನೇಕ ಉಪಹಾರಗಳನ್ನು ಸಹ ತಯಾರಿಸಬಹುದು. ಬೀಜವನ್ನು ಬೇಯಿಸಿ ತಿನ್ನಬಹುದು, ಇಲ್ಲದಿದ್ದರೆ ಅದನ್ನು ಹುರಿದು ತಿಂದರೂ ಸಹ ರುಚಿಯಾಗಿರುತ್ತದೆ. ಸಾರಿಗೆ ಹಾಕಿದರೆ ಅದು ಇನ್ನೂ ರುಚಿಯಾಗಿರುತ್ತದೆ. ಹಾಗೆ ಅದರ ಬೀಜದ ಹಿಟ್ಟನ್ನು ಬೀಸಿ ರೊಟ್ಟಿ, ದೋಸೆ, ಚಪಾತಿ, ಉಪ್ಪಿಟ್ಟು ಈ ರೀತಿ ಹಲವಾದ ತಿನಿಸುಗಳನ್ನು ಸಹ ಮಾಡಬಹುದು. ಎಳೆಯ ಕಾಯಿಗಳನ್ನು ಸಹ ಪಲ್ಯ, ಸಾರು, ಸಾಗು ಮಾಡಲು ಉಪಯೋಗಿಸಬಹುದು. ಇದರ ಔಷಧೀಯ ಗುಣಗಳು ಅನೇಕವಿದೆ. ಪಕ್ವಗೊಂಡ ಹಣ್ಣು ಶೈತ್ಯಕಾರಕ. ಇದರ ಸೇವನೆ ಪಿತ್ತರಸ ತೊಂದರೆಗಳಿಗೆ ಲಾಭದಾಯಕ. ಅದಲ್ಲದೆ ಇದು ರಕ್ತವನ್ನು ಸಹ ಶುದ್ಧೀಕರಣ ಮಾಡುತ್ತದೆ. ಅವುಗಳಲ್ಲಿ ವಿರೇಚಕ ಗುಣಗಳಿವೆ. ಬೀಜಗಳು ಮೂತ್ರವರ್ಧಕ ಗುಣಗಳನ್ನು ಸಹ ಹೊಂದಿದೆ. ಹಲಸಿನ ತೋಳೆಗಳನ್ನು ಹೆಚ್ಚಾಗಿ ತಿಂದಲ್ಲಿ ಬೇಗ ಜೀರ್ಣವಾಗುವುದಿಲ್ಲ. ಅದರಿಂದಾಗಿಯೇ ಒಂದು ಗಾದೆ ಇದೆ, ಹಸಿದು ಹಲಸಿನ ಹಣ್ಣು ತಿನ್ನು, ಉಂಡು ಮಾವಿನ ಹಣ್ಣು ತಿನ್ನು ಎಂದು. ಈ ಗಾದೆ ತುಂಬಾ ಪ್ರಚಲಿತಿಯಲ್ಲಿದೆ. ಹಣ್ಣಿನ ಸಿಪ್ಪೆ ಮತ್ತು ಎಲೆಗಳು ಸಹ ದನ, ಕರು, ಎಮ್ಮೆ, ಆಡುಗಳಿಗೆ ಮೇವನ್ನಾಗಿ ಉಪಯೋಗಿಸಬಹುದು. ಇದರ ಸಿಪ್ಪೆಯಲ್ಲಿ ಪೆಕ್ಟಿನ್ ಅಂಶವು ಹೆಚ್ಚು ಇರುವುದರಿಂದ ಇದು ಒಳ್ಳೆಯ ಮೇವಾಗಿ ಉಪಯೋಗಿಸಬಹುದು. ಎಲೆಗಳನ್ನು ಹೆಣೆದು ಊಟದ ಎಲೆಗಳನ್ನಾಗಿ ಸಹ ಬಳಸಬಹುದು. ಒಣ ಎಲೆಗಳಿಂದ ಒಳ್ಳೆಯ ಗೊಬ್ಬರ ತಯಾರಿಸಬಹುದು. ಅವುಗಳನ್ನು ಪಾತಿಗಳ ಅಗಲಕ್ಕೆ ಹರಡಿದಲ್ಲಿ ಒಳ್ಳೆಯ ಹೊದಿಕೆಯಾಗಿ ಉಪಯೋಗಿಸಬಹುದು. ತೊಗೋಟೆಯಿಂದ ಬರುವ ಹಾಲಿನಲ್ಲಿ ರಾಳ ಮತ್ತು ಅಂಟು ಇರುತ್ತದೆ. ಇದನ್ನು ಮಡಕೆಗಳ ಬಿರುಕುಗಳನ್ನು ಮುಚ್ಚಲು ಬಳಸುತ್ತಾರೆ. ತೊಗೋಟೆಯ ಮೇಲಿನ ಸಿಪ್ಪೆಗಳನ್ನು ಸುಣ್ಣ ಕಳ್ಳು ಸುಡಲು ಉರುವಲಾಗಿ ಬಳಸುತ್ತಾರೆ. ಇದರ ಕಟ್ಟಿಗೆ ಬೆಲೆಬಾಳುವಂತಹದ್ದು. ಹಲಗೆ, ತರಾಯಿ, ಕಿಟಕಿ, ಬಾಗಿಲು, ಪೀಠೋಪಕರಣಗಳನ್ನು ಮುಂತಾಗಿ ತಯಾರಿಸುತ್ತಾರೆ. ಇವೆಲ್ಲವುಗಳ ಜೊತೆಗೆ ಇದು ಅತ್ಯುತ್ತಮ ಸಾಲು ಮರ, ನೆರಳನ್ನೊದಗಿಸುತ್ತದೆ. ತೋಟದ ಸುತ್ತ ಗಾಳಿಯ ತಡೆಯಾಗಿ ಎಬ್ಬಿಸಿದಲ್ಲಿ ಲಾಭದಾಯಕ. ಇದರ ತಳಿಗಳು ಹೀಗಿವೆ: ಹಳದಿ ಹಾಗೂ ಬಿಳಿ ಹಳದಿ ತೋಳೆಗಳ ಹಣ್ಣು, ಕಿತ್ತಳೆ ಬಣ್ಣದ ತೋಳೆಗಳ ಹಣ್ಣು, ಚಂದ್ರ ಹಲಸು, ರುದ್ರಾಕ್ಷಿ, ಸಿಂಗಾಪುರ ಹಲಸು, ಹಾಲಿನ ಅಂಟು ಇಲ್ಲದ ಹಲಸು. ನಮ್ಮಲ್ಲಿ ಹಲಸಿನ ಮರಗಳಲ್ಲಿ ಬಹಳಷ್ಟು ವೈವಿಧ್ಯತೆ ಇದ್ದು ಉತ್ತಮ ಬಗೆಗಳನ್ನು ಗುರುತಿಸಿ ನಿರ್ಲಿಂಗ ವಿಧಾನಗಳಲ್ಲಿ ವೃದ್ಧಿಪಡಿಸಲು ವಿಫುಲ ಅವಕಾಶವಿದೆ. ಇದಕ್ಕೆ ಬೇಕಾಗಿರುವ ಮಣ್ಣು ಆಳವಾದ ಕೆಂಪು ಗೋಡು ಮಣ್ಣು ಮತ್ತು ಮರಳು ಮಿಶ್ರಿತ ಫಲವತ್ತಾದ ಮಣ್ಣು ಈ ಬೆಳೆಗೆ ಅತಿ ಸೂಕ್ತ. ಇದಕ್ಕೆ ಬೇಕಾಗಿರುವ ಹವಾಗುಣ ಮತ್ತು ನಾಟಿಕಾಲ: ತೇವಾಂಶ ಉಳ್ಳ ಉಷ್ಣವಲಯದಲ್ಲಿ 1500 ಮೀಟರ್ ಎತ್ತರದವರೆಗೂ ಈ ಹಣ್ಣನ್ನು ಬೆಳೆಯಬಹುದು. ಜೂನ್ ಮತ್ತು ಜುಲೈ ತಿಂಗಳುಗಳು ನಾಟಿಗೆ ಸೂಕ್ತ. ಇದರ ಬೇಸಾಯ ಕ್ರಮಗಳು ಹೀಗಿದೆ. ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಿ ಸಿದ್ಧಪಡಿಸಿಕೊಳ್ಳಬೇಕು. ಒಂದು ಘನ ಮೀಟರ್ ಅಳತೆ ಗುಣಿಗಳನ್ನು 10x10 meters ಅಂತರದಲ್ಲಿ ತೆಗೆಯಬೇಕು. ನಂತರ ಅವುಗಳನ್ನು ಮೇಲ್ಮಣ್ಣು ಮತ್ತು 50 kg ಕೊಟ್ಟಿಗೆ ಗೊಬ್ಬರವನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಮಿಶ್ರಣದಿಂದ ತುಂಬಬೇಕು. ಸಸಿ ಅಥವಾ ಕಸಿ ಗಿಡಗಳನ್ನು ಗುಣಿಗಳ ಮಧ್ಯಭಾಗದಲ್ಲಿ ನಾಟಿ ಮಾಡಿ ಕೋಲಿನ ಆಸರೆ ಒದಗಿಸಬೇಕು. 200 grams ಸಾರಜನಕ, 120 grams ರಂಜಕ ಹಾಗೂ 60 grams ಪೊಟ್ಯಾಸಿಯಂ ಗೊಬ್ಬರಗಳನ್ನು 2 ಸಮಕಂತುಗಳಲ್ಲಿ ಕೊಡಬೇಕು. ಪಾತಿಗಳನ್ನು ಸ್ವಚ್ಛವಾಗಿಟ್ಟುಕೊಂಡು ಬೇಸಿಗೆಯಲ್ಲಿ ಪ್ರತಿ 12-15 ದಿನಗಳಿಗೊಮ್ಮೆ ನೀರು